ಸಾತಾನ ಜೀವನ ಪ್ರಿಯತಮನ ಸಮ್ಮಿಲನ ಅನಂತ ಆನಂದ ಸಂಧಾನ ಆಶಾದಾನ ಮೋಹನ ಆಶಾತಾನ ಜೀವನ ಪ್ರಿಯತಮನ ಸಮ್ಮಿಲನ ಅನಂತ ಆನಂದ ಸಂಧಾನ ಆಶಾದಾನ ಮೋಹನ ಆನಂದ ಸಂಧಾನ ಆಶಾ ಗಾನ ಮೋಹನ